ಮುಂಜಾನೆ ಕರೆಂಟ್ ಇದ್ದಿಲ್ಲ ಸರ್, ಅವಾಗ ರಾತ್ರಿ ಹೊತ್ತು ಕರೆಂಟ್ ಸರ್. ಅವ್ರ ಜೊತೆ ನಾನು ಒಡಗೂಡಿ ನೀರ್ ಕಟ್ಟಲಿಕ್ಕೆ ಅದಕ್ಕೆ ಅವಾಗ ಅವಾಗ ಅವ್ರ ಜೊತೆ ಕೈ ಕಲ್ಸಿದ್ದೆ ಸರ್. ಈಗ ನೀವು ಬಿ ಎ ಮುಗಿಸಿದ್ರಿ, ಬಿ ಎ ಮುಗಿಸಿದ್ಮೇಲೆ ಪುಷ್ಪ ಕೃಷಿ ಶುರು ಮಾಡ್ಬೇಕಂತ ಬೈಕೆ ಬಂದಿದ್ ನಿಮ್ಗಷ್ಟೇನಾ ನಿಮ್ ತಂದೆ ತಾಯಿಗಳಿಗಿತ್ತ? ಇಲ್ಲ ಸರ್, ಅದು ಪುಷ್ಪ ಕೃಷಿ ಮಾಡ್ಬೇಕಂತೇಳಿ ನಮ್ಮ ತಲೆಗೂ ಇದ್ದಿಲ್ಲ ಸರ್. ನಾನು ಡಿಗ್ರಿ ಮುಗಿಸಿ ನಮ್ಮ ತಂದೆ ತಾಯಿಯವರ ಆರ್ಥಿಕ ಪರಿಸ್ಥಿತಿ ನೋಡಿ ನಾನು ಕಾಲೇಜ್ ಬಿಟ್ಟು ಸರ್. ಕಾಲೇಜ್ ಬಿಟ್ಟು ಮುಂದೇನು ಮಾಡಬೇಕು ಅನ್ನೋ ಒಂದು ಪರಿಸ್ಥಿತಿ ಒಳಗೆ ನಮ್ಮೂರಿನ ಒಬ್ಬ ಪ್ರಾಧ್ಯಾಪಕಿ ಸರ್, ಅವರ ಯಜಮಾನರು ಹೂಗಾರ್ ಸರ್, ಅವರು ನನ್ನ ಒಂದು ಪರಿಸ್ಥಿತಿ ನೋಡಿ ಡೈಲಿ ನೋಡ್ತಾ ಇದ್ರು ಸರ್. ಅವರು ಸಪ್ರೇಟ್ ಆಗಿ ಬಂದು ಒಂದ್ ದಿನ ಕೂಡ್ಸ್ಕೊಂಡು, ದಲ್ಸಾವ ನೀನು ಒಬ್ಬ ಓದಿದಂತ ಇದೆಯಪ್ಪ, ಇದ ಪುಷ್ಪ ಕೃಷಿ ಇದ ಸುಗಂಧರಾಜ್ ಮಾಡು, ನಮ್ಮ ಕೊಪ್ಪಳ ಜಿಲ್ಲಾದೊಳಗೆ ಯಾರು ಇನ್ನು ಮಾಡಿಲ್ಲ, ಬೇರೆ ಕಡೆಲಿಂತ ಇದು ತಂದು ಮಾಡ್ತಾ ಇದಾರೆ, ನಮಗೂ ಪುಷ್ಪ ಕೃಷಿ ಒಳಗೆ ಅದನ್ನ ನೋಡಿದಿವಲ್ಲ, ಅದು ನೀನ್ ಮಾಡಿದ್ರೆ ನೀನು ನಿನ್ ಜೀವನ ಚೆನ್ನಾಗಿರ್ತಪ್ಪ ಅಂತೇಳಿ ಅವ್ರು ಹುಮ್ಮಸ್ ಕೊಟ್ಟರು ಸರ್. ನನಗೆ ಅಧೈರ್ಯ ಸರ್, ಯಾಕೆ ಅಂತಂದ್ರೆ ಇನ್ನು ಫಸ್ಟ್ ನಾನು ಏನು ಮಾಡಿಲ್ಲ, ಎಂತೂ ಮಾಡಿಲ್ಲ, ಇದರಲ್ಲಿ ಹೋದ್ರೆ ಏನಾಗ್ತದೆ ಏನಿಲ್ಲ ಅಂತ ನನಗೊಂದು ಭಯ ಕಾಡಕ್ಕೆ ಸ್ಟಾರ್ಟ್ ಮಾಡಿ ಸರ್. ಬಟ್ ಅವರು ಆ ವ್ಯಕ್ತಿ ಹೇಳಿದ್ದು ಒಂದೇ ಸರ್, ನಾನು ಅದು ಖರ್ಚು ವೆಚ್ಚಗಳನ್ನು ನಾನೇ ನೋಡ್ಕೊತಿದ್ದೀನಿ, ಮಾಲ್ ಬಂದಾಗ ಅವಾಗ ಬೇಕಾದ್ರೆ ನೀನು ದುಡ್ಡು ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊಂತ ಹೋಗುವಂತೆ, ಎಲ್ಲ ಖರ್ಚು ವೆಚ್ಚಗಳನ್ನು ನಾನೇ ನೋಡ್ಕೊಂತೀನಿ ಅನ್ನೋ ಒಂದು ಧೈರ್ಯ ತುಂಬಿದಾಗ ನಾನು ಅದನ್ನು ಅದ್ರ ಬಗ್ಗೆ ಒಂದು ಕಾಳಜಿ ತೋರಿಸ್ಲಿಕ್ಕೆ ಕಾರಣ ಆಯ್ತು ಸರ್. ಈ ಸಸಿ ತರಬೇಕಂತ ಎಲ್ಲಿ ನಿರ್ಧಾರ ಮಾಡಿದೆ, ಎಲ್ಲಿಂದ ತಂದ್ರೆ? ಅವಾಗ ಪೇಟಾಲೂರ್ ಅಂತ ಹೇಳಿ ಸರ್, ಅಲ್ಲಿ ಒಬ್ರು ರೈತರು ಬೆಳೀತಾ ಇದ್ದಾರೆ ಸರ್, ಅವರು ಬಿ ಎಡ್ ಆದ್ರೆ ಸರ್, ಪೇಟಾಲೂರ್ ಸರ್. ಎಲ್ಲಿ ಬರುತ್ತೆ ಅದು? ಮುಂಡ್ರಿಗಿ ತಾಲೂಕು ಪೇಟಾಲೂರ್ ಸರ್. ಅಲ್ಲಿಗೆ ಹೋಗಿ ಅವರೇ ಸ್ವತಃ ಖುದ್ದು ಹೋಗಿ ಅವರೇ ಅವ್ರಿಗೆ ದುಡ್ಡು ಕೊಟ್ಟು ನನಗೆ ಗಡ್ಡಿ ಬರುತ್ತೆ ಸರ್, ಅದು 11 ಚೀಲ ಗಡ್ಡಿ ತಗೊಂಬಂದು ಸರ್, ಅಂದ್ರೆ 600 ರೂಪಾಯಿ ಒಂದು ಅವಾಗ ಗಡ್ಡಿ ಸರ್, ಇವಾಗ ಪ್ರೆಸೆಂಟ್ 1,000 ರೂಪಾಯಿ ಗಡ್ಡಿಗೆ 1 ಚೀಲ ಕೊಡ್ತಾ ಇದಾರೆ ಸರ್. ಅವಾಗ 600 ರೂಪಾಯಿ ಒಂದು ಗಡ್ಡಿ ತಗೊಂಬಂದು ಸರ್, 11 ಚೀಲ ತಗೊಂಬಂದು 1.25 ಎಕರೆಗೆ ನಾನು ನಾಟಿ ಮಾಡಿದ್ದೀನಿ ಸರ್, ಅದು ಸುಗಂಧರಾಜ್ ಸರ್. ಸುಗಂಧರಾಜ್ ಅದನ್ನ ನಾಟಿ ಮಾಡಿದಾಗ ಕಾಲಕ್ರಮೇಣ 8 ತಿಂಗಳವರೆಗೆ ಫ್ಲವರ್ ಸ್ಟಾರ್ಟ್ ಆಗಲ್ಲ ಸರ್. ಅದು ನಮ್ಮ ಮೊದಲು ಹಚ್ಚಿದಾಗ ನನಗೆ ಭಯ ಅನ್ಸ ಸರ್, ಏನಿದು 8 ತಿಂಗಳಾದ್ರೂ ಕೂಡ ಇದು ಬರ್ತಾ ಇಲ್ಲ, ಬರೀ ನೀರು ಬಿಡೋದ ಮಾಡ್ತೀವಿ, ಕಳೆ ತೆಗೆದ ಮಾಡ್ತೀವಿ, ಏನಿದು ನಮ್ಗೆ ಇದ್ರ ಬಗ್ಗೆ ನನಗೆ ಅಸಡ್ಡೆ ಉಡ್ಲಿಕ್ಕೆ. ಎಷ್ಟು ಎಕರೆ ಶುರು ಮಾಡಿದ್ರೆ ಅವಾಗ? 1.25 ಎಕರೆ ಸರ್. 1.5 ಎಕರೆ? ಹಾಂ ಸರ್. 1.25 ಎಕರೆ ಸ್ಟಾರ್ಟ್ ಮಾಡಿದ ಸರ್. ಅವಾಗ ಅದನ್ನ ಮಾಡಿದಾಗ 8 ತಿಂಗಳಿಂದ ಹೂ ಸ್ಟಾರ್ಟ್ ಆದ ಸರ್. ಹೂ ಸ್ಟಾರ್ಟ್ ಆದ ಕಾಲಕ್ರಮೇಣ ಅದು 8 ತಿಂಗಳಿಂದ ಚೆನ್ನಾಗಿ ಬರುತ್ತೆ ಸರ್, ಅಂದ್ರೆ ಅವಾಗ ಬೀಜದ ಅಂಶ ಬಲುತು ಪಕ್ಕಲು ಹೊಡೆಯಕ್ಕೆ ಸ್ಟಾರ್ಟ್ ಮಾಡುತ್ತೆ ಸರ್. ಹಂಗ ಸ್ಟಾರ್ಟ್ ಮಾಡಿದಾಗ ನನಗೆ ಡೇ ಬೈ ಡೇ 4 ಕೆಜಿ 5 ಕೆಜಿ ಹಿಂಗಿತ್ತು ಸರ್. ಮೊದಲು ನಮ್ಮ ಡಿಸ್ಟ್ರಿಕ್ಟ್ನಾಗ ನಾನೇ ಪ್ರಥಮವಾಗಿ ಹೂ ಬೆಳೆದಿದ್ದರಿಂದ ಒಳ್ಳೆ ರೇಟ್ ಇತ್ತು ಸರ್. ಅವಾಗ ಸುಗಂಧರಾಜ್ ನೀವೇ ಬೆಳೆದಿದ್ದಾಗ? ಹಾ, ಫಸ್ಟ್ ಕೊಪ್ಪಳಕ್ಕೆ ಪರಿಚಯ ಮಾಡಿ ಕೊಟ್ಟವರು ನಾವು ಸರ್. ಅವಾಗ ಯಾರು ಯಾರಿದ್ದು ಸರ್? ಬೆಂಗಳೂರಿನಿಂದ ಮಾಲ್ ಬರ್ತೇವೆ ಸರ್, ಇಲ್ಲಿಂದ ಹಂಗೆ ಆಟಗಿಟ್ಟ ಆ ಕಡೆಲಿಂತ ಗದಗ ಡಿಸ್ಟ್ರಿಕ್ಟ್ ಬಂದು ಆಗ್ತಿದ್ರು ಸರ್. ಇದೊಂದು ತೋಟಗಾರಿಕೆ ಬೆಳೆ ಆಗಿದ್ರಿಂದ ತೋಟಗಾರಿಕೆ ಇಲಾಖೆಯ ಸಹಯೋಗ ಇತ್ತ ನಿಮ್ಗೆ, ಸಹಕಾರ ಸಿಗ್ತಾ? ಇಲ್ಲ ಇಲ್ಲ ಸರ್, ಫಸ್ಟ್ ನಮ್ಗೆ ಅದು ಏನು ಅದ್ರ ಬಗ್ಗೆ ಐಡಿಯಾನ ಇದ್ದು ಸರ್. ನೀವು ಅವ್ರನ್ನ ಪರಿಚಯ ಮಾಡ್ಕೊಳ್ಳೋದಾಗ? ಇಲ್ಲ ಇಲ್ಲ ಸರ್, ಇಲ್ಲ ಸರ್, ಇಲ್ಲ ಸರ್. ನಾನು ಅದನ್ನ ಬೆಳೀತಾ ಹೋದಂತಾಗ ನನಗ ಒಂದು ಡೈಲಿ 400-500 ಹಿಂಗಾರ 80-150-160-200 ರೂಪಾಯಿ ಹಿಂಗ್ ರೇಟ್ ಸಿಗ್ತಾ ಇತ್ತು ಸರ್. ಯಾಕಂದ್ರೆ ಅದ್ರ ಬೇಡಿಕೆ ಜಾಸ್ತಿ ಇತ್ತು ಸರ್ ಕೆಜಿಗೆ. ಹಾ ಸರ್, ಸುಗಂಧದ ರಾಜ ಅಂದ್ರೆ ಅದು ಎಲ್ಲಾ ಹೂಗಳಿಗೆ ರಾಜನ ಸರ್. ಯಾಕಂದ್ರೆ ಅದನ್ನ ಹಾಕಿದಾಗ ಮಾತ್ರ ಅದು ಒಂದು ಹಾರದ ಚರೇನ ಬೇರೆ ಸರ್, ಪ್ರತಿಯೊಬ್ರು ಯೂಸ್ ಮಾಡ್ತಕ್ಕಂತ ಒಂದು ಹೂ ಸರ್ ಅದು. ಆ ಕಾಲಕ್ರಮೇಣ ಮಾಡ್ತಾ ಇರ್ಬೇಕಾದ್ರೆ ನನಗ ತಿಂಗಳಿಗೆ 15,000-20,000 ಈ ತರ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸರ್. ಶುರುವಾಯ್ತು ಅಮೌಂಟ್ ಸರ್ ಬಂದಾಗ, ಯಾಕಂದ್ರೆ 8 ತಿಂಗಳಿಂದ ನನಗೆ ಅಸಡ್ಡೆ ಬಂದಾಗ ಇದು ಕಾಲಕ್ರಮೇಣ ತಿಂಗಳಿಗೆ ಅದು ಪ್ರತಿದಿನ ಪ್ರತಿನಿತ್ಯ ನಾನು ಕಟಾವ್ ಮಾಡಲೇಬೇಕಾದಂತ ಒಂದು ಇದು ಸರ್. ಅದು ಅಂದ್ರೆ 3/4 ಎಕರೆ ಹಾಕ್ತಪ್ಪ ಅಂತಂದ್ರೆ ಡೈಲಿ ನಂಗೆ 400-500 ಅಂತಂದ್ರು ಸರ್, ನಾನು 2-3 ಜರ್ಸಿ ಆಕಳ ಕಡಿದಂಗೆ ಸರ್. ಬಟ್ ಜರ್ಸಿ ಆಕಳ ನಾನು ಕಟ್ಟಿದ್ರೆ ಅದಕ್ಕೆ ಮೇವುಗಳನ್ನು ತರ್ಬೇಕು ಸರ್, ಜಳಕ ಮಾಡಿಸ್ಬೇಕು ಸರ್, ಅದಕ್ಕೆ ಹುಲ್ಲುಗಳನ್ನು ತಂದು ಹಾಕ್ಬೇಕು, ಮತ್ತೆ ಕರಿಬೇಕು, ಹಾಕಿ ಬರೋದ್ರಾಗ ಸುಮಾರು 2-3 ಬೇಕು ಸರ್. ಅಂದ್ರೆ ಪ್ರತಿದಿನ ಮುಂಜಾನೆ ಸಾಯಂಕಾಲದವರೆಗೆ ಕೆಲಸ ಕಾರ್ಯಗಳು ಬೇಕು ಸರ್. ಅದು ಬಟ್ ನಾನು ಮುಂಜಾನೆ ಇವತ್ತು ಈ ಹೂ ಸ್ಟಾರ್ಟ್ ಹಾಕಿದ್ಮೇಲೆ ಸರ್, ಮುಂಜಾನೆ 1 ತಾಸು ನನ್ನ ವರ್ಕ್ ಸರ್. ಮುಂಜಾನೆ 1 ತಾಸು ವರ್ಕ್ ಹೋಗಿ ಫ್ಲವರ್ ಕಟಿಂಗ್ ಮಾಡ್ಕೊಂಡು ಮಾರ್ಕೆಟ್ ಹೋಗಿ ತರಿಸಿ ಬಂದ್ಬಿಟ್ಟು ಫಿನಿಶ್ ಸರ್, ಮುಗೀತು. ಹಂಗಾಗಿ ನನಗೆ ಇದು ಒಂದು ಒಳ್ಳೆ ಚೆನ್ನಾಗಿ ಅನಿಸ್ ಸರ್. ಕಾಲಕ್ರಮೇಣ ಅದನ್ನ ನಾನು 3/4 ಎಕರೆ ಇದ್ದದನ್ನ 1 ಎಕರೆ ಈ ತರ ಹಿಂಗ್ ಮಾಡ್ಕೊಂತ ಬಂದ್ ಸರ್. ಮಾಡ್ಕೊಂತ ಬಂದಾಗ ಈ ನಾನು ನಮ್ಮ ಡಿಸ್ಟ್ರಿಕ್ಟ್ ನೊಳಗ ಯಾವ್ದೇ ರೀತಿಯಿಂದ ಸುಗಂಧರಾಜ್ ಬೆಳೀತಿದ್ದಿಲ್ಲ ಅನ್ನೋದು ಇಲಾಖೆ ಅವ್ರಿಗೆ, ಆಮೇಲೆ ಅವರೇ ಹುಡುಕಿ ನನ್ನ ತೋಟಕ್ಕೆ ಬಂದ್ರು ಸರ್. ಹಿಂಗ್ ದವಸ ಅವರೇ ಸುಗಂಧರಾಜ್ ಬೆಳೆದಿರ ಅಂತೆಲ್ಲ ನಮ್ಗೆ ಗೊತ್ತಿದ್ದಿಲ್ಲ, ಚೆನ್ನಾಗಿ ಬೆಳೆದಿರಿ ಅಂತಂದ್ರು. ಹೌದು ಸರ್, ಚೆನ್ನಾಗಿ ಬೆಳೆದಿರಿ ಅಂದ್ರು. ಬಟ್ ನನಗೆ ಅದು ಅವಾಗ ಅದ್ರಲಿಂತ ಒಂದು ಸಹಾಯಧನ ಬರುತ್ತಂತ ಅವಾಗ ನನಗೆ ಗೊತ್ತಾಗಿರ ಸರ್. ನನಗೆ ಮೊಟ್ಟ ಮೊದಲ ಬಾರಿಗೆ ನನಗೆ ಮಲ್ಲಿಕಾರ್ಜುನ್ ಸರ್ ಅಂತ ಹೇಳಿದ್ರು ಸರ್ ಇಲಾಖೆಯಲ್ಲಿ, ಇಲಾಖೆಯೊಳಗೆ ಸರ್, ಅವರ ಒಂದು ಇದರಲ್ಲಿ ನನಗೆ 24,000 ರೂಪಾಯಿ ನನಗೆ ಇನ್ನು 1 ಹೆಕ್ಟರ್ದು ಇದು ಮಾಡಿ ಕೊಟ್ಟರು ಸರ್. ನನಗೆ ಸಹಾಯಧನ ಬಂದ್ ಸರ್. ನನಗೆ ಮತ್ತೆ ಇನ್ನೂ ಅದ್ರ ಬಗ್ಗೆ ನನಗೆ ಬಹಳ ಕಾಳಜಿ ಸ್ಟಾರ್ಟ್ ಆಗ್ತದೆ, ಉತ್ಸಾಹ ಜಾಸ್ತಿ. ಹಾ ಸರ್, ನಾನು ಬೆಳೆದ ಬೆಳೆಗೆ ಸಹಾಯಧನ ಕೊಟ್ಟು ನಾನು ಲಾಭ ತಗೊಂಡ್ರದ ಮತ್ತೆ ಅದಕ್ಕೆ ಪ್ರಸಾದನವಾಗಿ ನನಗೆ ಅಮೌಂಟ್ ಬಂತಲ್ಲ ಅಂಥೇಳಿ ಇನ್ನೂ ಜಾಸ್ತಿ ಜಾಸ್ತಿ ಮಾಡ್ತಾ ಬಂದ್ ಸರ್. ಸುಮಾರು ಒಂದು 7-8 ವರ್ಷದ ಹಿಂದೆ ಸರ್ ನಮ್ಮ ತಂದೆಯವರು ನಿಧನ ಹೊಂದಿದ್ರು ಸರ್. ಆ ವರ್ಷ 2 ಎಕರೆ ಸರ್ ನನಗೆ, 2 ಎಕರೆ ಸುಗಂಧರಾಜ್ ಚೆನ್ನಾಗಿ ಕುಂತಿದ್ ಸರ್, ಇನ್ನು ಕಟಾವ್ ಮಾಡ್ತಾ ಇದ್ದಿಲ್ಲ ಸರ್. ಅದು ನಮ್ಮ ಫಾದರ್ ತಿಳ್ಕೊಂಡಾದ್ಮೇಲೆ ಸುಮಾರು ಒಂದು 6-7 ಲಕ್ಷ ಇನ್ನು ನಮ್ಮ ಫಾದರ್ ಮಾಡಿದ್ದೆ ಅಮೌಂಟ್ ಇನ್ನು ಹಂಗಾಯ್ತು ಸರ್. ಅದು ಅಂದ್ರೆ ಸಾಲ ಸರ್, ಅಂದ್ರೆ ಹಿಂದೆ ಮಾಡ್ಕೊಂತ ಬಂದಿದ್ರು ಸರ್, ಪೈಪ್ ಲೈನ್ ಮಾಡಿದ್ರು, ಅದು ಖರ್ಚು ವೆಚ್ಚಗಳು ಜಾಸ್ತಿ ಆಗಿದೆ ಸರ್. ಮಾಡ್ಕೊಂತ ಬಂದಾಗ ಅದು ನನಗೆ ಆ ವರ್ಷ ನನಗೆ 7.5 ಲಕ್ಷ ಸರ್ ನನಗೆ ಅದು ಫ್ಲೋರಿಕಲ್ಚರ್ ಇಂದ 2 ಎಕರೆಲಿಂದ ಬಂದಿರೋದು ಸರ್. ನಾನು ಆರ್ಥಿಕವಾಗಿ ಅದ್ರಲ್ಲಿ ಸಬಲ ಬಂದ್ಬಿಟ್ಟಿನಿ ಸರ್. ಮಾಡಿದಾಗ ಅದನ್ನ ಬೆಳೆನ ಬಿಡಬಾರ್ದು ಅಂತೇಳಿ ನಾನು ಅದನ್ನ ಹಂಗೆ ಮಾಡ್ಕೊಂತ ಮಾಡ್ಕೊಂತ ಬಂದಾಗ ನನಗೆ ಅದು ಆರ್ಥಿಕವಾಗಿ ಬಹಳ ಮುಂದುವರಲಿಕ್ಕೆ ಕಾರಣ ಆಗಿದೆ ಸರ್. ಅದ್ರಲಿಂತ ಕೆಲವೊಂದು ನಾನು ನಮ್ಮ ಮನೆಯಲ್ಲಿ ಅಂದ್ರೆ ನಿಮಗೆ ಅದು ಪ್ರತಿ ದಿನ ಬಿಡಿಸ್ತಾ ಇರ್ತೀರಲ್ವಾ? ಹಾ ಸರ್. ಎಷ್ಟು ಕೆಜಿ ಸಿಗ್ತಾ ಇತ್ತು ಮತ್ತೆ ಮಾರ್ಕೆಟ್ ಅಲ್ಲಿ ಏನ್ ರೇಟ್ ಸಿಗ್ತಾ ಇತ್ತು? 2 ಎಕರೆ ಹಾಕಿದಾಗ ನಾನು 50-60 ಕೆಜಿ ಹಾಕಿದ್ ಸರ್, 60 ಕೆಜಿ ಬರ್ತದೆ ಸರ್. ನಾನು ಒಂದು ತಿಂಗಳಿಗೆ ಮ್ಯಾಕ್ಸಿಮಮ್ 1 ಲಕ್ಷ ಚಿಲ್ಲರೆ ತಗೊಂಡಿದ್ದೀನಿ ಸರ್. ನೋಡಿ ಅದನ್ನ ಅಮೌಂಟ್ ಸರ್ ಪ್ರತಿ ತಿಂಗಳು? ಹಾ ಪ್ರತಿ ತಿಂಗಳು ಸರ್. ನಿರಂತರವಾಗಿ ಬರ್ತಾ ಇತ್ತು ಅಂದ್ರೆ ಒಂದ್ ಮೂಮೆಂಟ್ ಸರ್. ಅಂದ್ರೆ ಈಗ ಶ್ರಾವಣ ಮಾಸದೊಳಗ ಒಳ್ಳೆ ರೇಟ್ ಇರುತ್ತೆ ಸರ್. ಈಗ ಜೋಕಪ್ನಳಲ್ಲಿ ಮೊನ್ನೆ ಬಂದ್ ಸರ್, ಅದರಲ್ಲಿ ರೇಟ್ ಇರಲ್ಲ ಸರ್, 20-30. ಈಗ ಒಂದ್ ಬ್ಯಾಗಿಗೆ 100 ರೂಪಾಯಿ ಹಿಂಗ್ ಸರ್ ಫಿಕ್ಸ್ ಕೊಟ್ಬಿಡ್ತಾರೆ ಸರ್. ಈಗ ಒಂದು ಕೆಲವೊಂದು ಹಬ್ಬ ಹರಿದಿನಗಳಲ್ಲಿ ಸರ್, ಈಗ ಅಯ್ಯಪ್ಪ ಸ್ವಾಮಿ ಸೀಸನ್ದೊಳಗೆ ಸರ್, ಈಗ 11ನೇ ತಿಂಗಳದಾಗ ಅಯ್ಯಪ್ಪ ಮಾಲೆ ಅವನ್ನೆಲ್ಲ ಹಾಕ್ತಾರೆ ಸರ್, ಅವಾಗೆಲ್ಲ ಒಳ್ಳೆ ರೇಟ್ ಸರ್. ಶ್ರಾವಣದೊಳಗೆ ಒಳ್ಳೆ ರೇಟ್ ಸರ್. ಕೆಲವೊಂದು ಹಬ್ಬ ಹರಿದಿನಗಳಲ್ಲಿ ಮಾತ್ರ ನನಗೆ ಒಂದು ಮಂತ್ಲಿಗೆ ಈ ತರ ಹಿಂಗ್ ಅಮೌಂಟ್ ಸರ್. ಅದರಲ್ಲಿ 50% ಇನ್ನು ಕೆಲವೊಂದು ತಿಂಗಳಲ್ಲಿ ಬರ್ತದೆ ಸರ್ ನನಗೆ ಅಮೌಂಟ್. ವೆಚ್ಚಗಳು ಏನೇನ್ ತಗಲ್ತಾ ಇತ್ತು? ವೆಚ್ಚಗಳು ಬಹಳ ಕಡಿಮೆ ಸರ್. ಅದಕ್ಕೆ ಸುಗಂಧ ಬೆಳೆಯೋದಕ್ಕೆ ಹಾ ಸರ್, ಏನ್ ಗೊಬ್ಬರದ ವೆಚ್ಚ ಆಗಿರ್ಬೋದು, ಔಷಧಿಗಳ ವೆಚ್ಚ ಆಗಿರ್ಬೋದು, ಏನೇನಿತ್ತು? ಔಷಧಿ ಇಲ್ಲ ಸರ್. ಮೊಟ್ಟನ ಮೊದಲ ಬಾರಿಗೆ ನಾವು ಹಾಕಿದಾಗ ಯಾವುದೇ ಔಷಧಿ ಸಿಂಪರಣೆ ಇದ್ದಿಲ್ಲ ಸರ್, ಮತ್ತು ಗೊಬ್ಬರಗಳ ಸಿಂಪರಣೆ ಆಗ್ತಾ ಇದ್ದಿಲ್ಲ ಸರ್. ನೀರಿನ ಅಂಶ ಮತ್ತು ಅದರ ಕಳವೆ ವೆಚ್ಚ ಅದನ್ನೊಂದ್ಬಿಟ್ರೆ ಬೇರೆ ಯಾವುದೇ ಖರ್ಚು ವೆಚ್ಚ ಬರಲ್ಲ ಸರ್. ಏನಿಲ್ಲ ಸರ್. ಒಂಥರ ನೋಡಿಬಿಟ್ರೆ ಬಡ ರೈತರ ಒಂದು ಆಧಾರ ಸ್ತಂಭ ಸರ್. ಅದು ಬಡ ರೈತರ ಒಂದು ಆಧಾರ ಸ್ತಂಭ, ಯಾವುದೇ ಖರ್ಚು ವೆಚ್ಚಗಳಿಲ್ಲ ಸರ್. ನಾವು ಪ್ರತಿಯೊಬ್ಬರು ರೈತರು ಅದನ್ನ ಈಗೀಗ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರು ರೈತರು 1/2 ಎಕರೆ 1 ಎಕರೆ ಮಾಡ್ತಾ ಇದ್ದಾರೆ ಸರ್. ಅದನ್ನ ಅಂದ್ರೆ ಅದರ ಒಂದು ತೋಟಗಾರಿಕೆ ಇಲಾಖೆಯಿಂದ ಬಹಳ ಪಬ್ಲಿಸಿಟಿ ಆಯ್ತು ಸರ್. ಅದು ಅಂದ್ರೆ ಅವ್ರ ಸಹಾಯಧನ ಕೊಡೋದ್ ಮುಖಾಂತರ ಒಬ್ಬ ರೈತರು ನೋಡ್ಕೊಂಡ್ ಸರ್, ಅದನ್ನ ಪಬ್ಲಿಸಿಟಿ ಜಾಸ್ತಿ ಆಯ್ತು ಸರ್. ಈಗೀಗ ಅದನ್ನ ರೈತರ ಬೆಳೆಯುವ ಸಂಖ್ಯೆ ಜಾಸ್ತಿ ಆಯ್ತು ಸರ್. ಆದ್ರೂ ರೈತರು ಬಿಡ್ತಾ ಇರ್ ಸರ್, ಅದನ್ನ ಇದು ಮಾಡ್ತಾ ಇದಾರೆ. ಈ ತರ ಒಂದು ಬೆಳೆದ ಮುಖಾಂತರ ಸುಗಂಧರಾಜ ಹೂವಿನ ಬೆಳೆಗೆ ಸಮಸ್ಯೆಗಳು ಇರ್ತಿದ್ದ? ಅಂದ್ರೆ ಏನಾದ್ರು ರೋಗ ರುಜಿನ ಆ ತರದ ಏನಾದ್ರು ಇತ್ತ? ರೋಗ ರುಜಿನ ಅಂತಂದ್ರೆ ಸರ್ ಮೊದಲು ಬರ್ತಿದ್ದಿಲ್ಲ ಸರ್, ಇವಾಗ ಬರ್ತಾ ಇದಾರೆ ಸರ್. ಅಂದ್ರೆ ಬಿಳಿ ನುಸಿ ಮತ್ತು ಕರಿ ನುಸಿ ಅಂತೇಳಿ ಬರ್ತದೆ ಸರ್. ಅದಕ್ಕೆ ಯಾವ ಹಂತದಲ್ಲಿ ಬರ್ತದೆ ಅದು? ಅದು ಅಂದ್ರೆ ಹೂ ಸ್ಟಾರ್ಟ್ ಆಗಿ ಇದರ ಸುಮಾರು 1 ವರ್ಷದ ನಂತರ ಸರ್. ಅದು ಹೂ ಬಿಡ್ಬೇಕಾದ್ರೆ ಅದಕ್ಕೆ ಒಂದು ಹುಳ ಬರ್ತ ಸರ್. ಅದು ಆ ಹುಳ ಬಂದಾಗ ಮಗ್ಗು ಮುದುಳು ಬಿಡ್ತ ಸರ್. ಅದು ಅಂದ್ರೆ ಫ್ಲವರ್ ಬಿಡಂಗಿಲ್ಲ ಸರ್. ಅದು ಬಂದಾಗ ನಾವು ಒಂದು ಯಾವುದೇ ಆದ ಒಂದು ವಾಸನೆ ಎಣ್ಣೆ ಸರ್, ಯಾವ್ದೇ ಸರ್ ಅದು ಇದು ಅಂತ ಏನು ಯಾವ್ದೇ ಇಲ್ಲ ಸರ್. ವಾಸನೆ ಎಣ್ಣೆ ನಾವು ಸ್ಪ್ರೇ ಮಾಡಿದ್ರೆ ಅದು ಹೋಗ್ಬಿಡಕ್ಕೆ ಇದಾಗುತ್ತೆ ಸರ್. ಹೋಗ್ಬಿಡ್ತಾರೆ ಸರ್. ವಾಸನೆ ಎಣ್ಣೆ ಅಂದ್ರೆ ನೀವ್ ಏನ್ ಸ್ಪ್ರೇ ಮಾಡ್ತಿದ್ರಿ? ಇದು ಎಂಡೆ ಸ್ವಲ್ಪ ಅಂತರ ಬರ್ತಾರ. ಇವು ಕೆಲವೊಂದು ಬೇರೆ ಬೇರೆ ಬಹಳ ಸ್ಮೆಲ್ ಇದ್ದು ನಾವು ಸ್ಪ್ರೇ ಮಾಡುದು, ಹೋದ್ರೆ ಯಾವ ಸ್ಮೆಲ್ ಇದೆ ಕೊಡ್ರಿ ಅಂತಂದ್ರೆ ಕೊಡ್ತಿದ್ರು ಸರ್. ಅಂದ್ರೆ ಆ ಒಂದ್ ಗಿಡಕ್ ಮಾತ್ರ ಸರ್, ಎಲ್ಲದಕ್ಕೂ ಸ್ಪ್ರೇ ಮಾಡ್ತಿದ್ರು ಸರ್. ಒಂದ್ ಗಿಡಕ್ ಬಂದ್ರೆ ಅದು ವೈರಸ್ ತರ ಎಲ್ಲಲ್ಲಿ ಅಟ್ಯಾಚ್ ಮಾಡ್ಬಿಡ್ತೀವಿ ಸರ್. ನಾವು ಅದನ್ನ ಡೈಲಿ ಫ್ಲೋರಿಕ ಕಟಿಂಗ್ ಮಾಡ್ತಾ ಇರ್ಬೇಕಾದ್ರೆ ಅದು ನಮ್ಗೆ ಫ್ಲವರ್ ಗೊತ್ತಾಗ್ತಿದೆ ಸರ್, ಯಾವ ಗಿಡಕ್ ರೋಗ ಇದೆ ಯಾವ ಗಿಡಕ್ ಇಲ್ಲ ಅಂತ ಹೇಳಿ ಸರ್. ಆ ಗಿಡದ ಸುತ್ತಾರ್ದ 4 ಗಿಡಕ್ಕೆ ನಾವು ಸ್ಪ್ರೇ ಮಾಡ್ಬಿಡ್ತೀವಿ ಸರ್. ಇದ್ರ ಜೊತೆಗೆ ನೀವು ಬೇರೆ ಯಾವ್ಯಾವ ಹೂವುಗಳನ್ನ ಬೆಳಿತಾ ಇದ್ರಿ? ಇದ್ರ ಜೊತೆ ಸರ್ ನಾನು ಚಿಟ್ಟಿ ಗುಲಾಬಿ ಮೊದಲು ಹಾಕಿದ್ದಿಲ್ ಸರ್. ಇದ್ರ ಬಗ್ಗೆ ನಾವು ಒಂದು ಟೂರ್ ಹೋದಾಗ ತೋಟಗಾರಿಕೆ ಸಹಾಯಧನದಲ್ಲೇ ಅಂತಾರಾಜ್ಯ ಪ್ರವಾಸೋದ್ಯಮ ಇದರಲ್ಲಿ ಸರ್ ಹೋದಾಗ ಚಿಕ್ಕಬಳ್ಳಾಪುರ್ಗೆ ವಿಸಿಟ್ ಮಾಡಿದ್ವಿ ಸರ್. ಅಲ್ಲಿ ಅದನ್ನ ಚಿಟ್ಟಿ ಗುಲಾಬಿ ಅಂತ ಹೇಳಿ ಒಬ್ರು ರೈತರು, ಅದು ಚಿಕ್ಕಬಳ್ಳಾಪುರ್ಲಿಂದ 11 ಕಿಲೋಮೀಟರ್ ಸರ್. ಆ ರೈತರು ವಿಸಿಟ್ ಮಾಡಿದಾಗ ಅವ್ರು ಅದ್ರ ಬಗ್ಗೆ ಮಾಹಿತಿ ಕೊಟ್ರು ಸರ್, ಇವಾಗ ಯಾವ ತರ ಇಲ್ಲ ಅಂತ ಹೇಳಿ ಸರ್. ಕೇಳ್ಕೊಂಡು ನಮಗೂ ಒಂಥರ ಹುಮ್ಮಸ್ ಸರ್, ಇನ್ನು ನಾನು ಬೆಳಿಬೋದಲ್ಲ, ಚೆನ್ನಾಗಿರ್ತೈತಿ, ಒಳ್ಳೆ ರೇಟ್ ಐತಿ, 200-250 ರೂಪಾಯಿ ರೇಟ್ ಸರ್. ಅದು ನಾನು ಬೆಳಿಬೋದಲ್ಲ ಅಂತೇಳಿ ಅದನ್ನ ನಾನು ಯೋಚನೆ ಮಾಡಿ ಬಂದ್ ಸರ್. ಬಂದಾಗ ಮತ್ತೆ ಆ ರೈತರ ಜೊತೆ ಡಿಸ್ಕಷನ್ ಮಾಡಿದ್ ಸರ್. ಏನಂತ ಡಿಸ್ಕಷನ್ ಅಂದ್ರೆ ಸರ್, ನಿಮ್ಮ ಒಂದು ವಾತಾವರಣಕ್ಕೂ ನಮ್ಮ ಒಂದು ವಾತಾವರಣಕ್ಕೂ ಯೋಗ್ಯನಾ ಅಂತ ಕೇಳಿದ್ನಿ ಸರ್. ಅವ್ರು ಯೋಗ್ಯ ಅಂತ ಅಂದ್ರು ಸರ್. ನಾನು ಇಲ್ಲ, ಅವ್ರು ಹೇಳಿದ್ರೆ ನಮ್ಗೆ ಸರಿ ಅನ್ಸಲ್ಲ ಅಂತೇಳಿ 1 ವರ್ಷ ಕಾದಿ ಸರ್. ಅಂದ್ರೆ ಚಳಿಗಾಲ, ಮಳೆಗಾಲ ಮತ್ತು ಬೇಸಿಗೆ ಕಾಲ ಸರ್, ಎಲ್ಲಾ ಟೈಮ್ನೊಳಗೆ ನಾನು ಇಲ್ಲಿ ಒಂದು ವೆದರ್ಗೆ ಅಲ್ಲಿ ಒಂದು ವೆದರ್ ವ್ಯತ್ಯಾಸ ಮಾಡಿದ್ ಸರ್. ಯಾವುದೇ ರೀತಿಯಿಂದ ವ್ಯತ್ಯಾಸ ಕಾಣಿದ್ ಸರ್. ಅವಾಗ 15 ರೂಪಾಯಿಗೆ ಒಂದು ಅಗಿ ಸರ್ ತಗೊಂಬಂದು ನಾನು 1.25 ಎಕರೆ ಮಾಡಿದ್ದೆ ಸರ್. ಅದು ಒಳ್ಳೆ ಇಳುವರಿನೂ ಬಂತು ಸರ್.

ಇವಾಗ ಮುಂದಿನ ದಿನಮಾನಗಳಲ್ಲಿ ನಾನು ಅದನ್ನು ಸ್ವಲ್ಪ ದೂರ ಮಾಡ್ಕೊಂಡೆ ಸರ್. ಯಾಕೆ ದೂರ ಮಾಡ್ಕೊಂಡು ಸರ್ ಇಲ್ಲಿ ಹೆಚ್ಚು ತೋಟದಾಗ ನಾವು ಒಂದು ಮಿಷಿನರಿ ಅವನ್ನೆಲ್ಲ ತೊಗೊಂಡ್ಬಂದು ನಾನೇ ಯೂಸ್ ಮಾಡಕತ್ತೀನಿ ಸರ್. ನಮ್ದು ಓನ್ ಆಗಿ ತೊಗೊಂಬಂದಿವಿ ಸರ್, ಚಾಪ್ ಕಟ್ಟರು ಮತ್ತೆ ಅವೆಲ್ಲ ಕೆಲವೊಂದು ಸಣ್ಣ ಪುಟ್ಟ ಸರ್. ಹಂಗಾಗಿ ನಾನು ಅಲ್ಲಿ ಹೋಗ್ತಾ ಇದ್ದೀನಿ ಸರ್. ಇವಾಗ ಈ ಮಾನ್ಯ ವಾರ್ಷಿಕ ಸಭೆ ಆಯ್ತು ಸರ್, ಅದರಲ್ಲಿ ಅವರಾದಂತ ಅಷ್ಟು ಸುಲಭವಾಗಿ ಅವ್ರು ಜಾಸ್ತಿ ಸಾವಯವ ಕೃಷಿ ಮಾಡೋಣ ಅದು ಮಾಡೋಣ ಅಂತ ಸರ್. ಕೆಲವೊಂದು ರೈತರು ಸಾವಯವ ಕೃಷಿಗೆ ಒತ್ತು ಕೊಟ್ರೆ ಕೆಲವೊಂದು ರೈತರು ಕೀಟನಾಶಕಗಳಿಂದ ಇದು ಹೋಗ್ತಾರೆ. ಯಾಕಂದ್ರೆ ರೈತರು ಒಂದು ಲಾಭನ ನೋಡ್ಬೇಕಾಗುತ್ತೆ ಸರ್. ಅದ್ರ ಪ್ರತ್ಯೇಕ ಸಾವಯವ ಸಾವಯವ ಅಂತಂದ್ರು ಆಗೋದಿಲ್ಲ ಸರ್. ಅದ್ರ ಜೊತೆ ನಾವು ಲಾಭ ನೋಡ್ಬೇಕಲ್ಲ ಸರ್. ಅದು ಆ ಒಂದು ದೃಷ್ಟಿಲಿಂದ ನಾವು ಸ್ವಲ್ಪ ಎರಡೂ ಸರ್ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತೀವಿ ಸರ್. ರೈತ ಉತ್ಪಾದಕ ಸಂಘದಿಂದ ಅದರಲ್ಲಿ ಸೆಕ್ರೆಟರಿ ಇದ್ದೀರಿ? ಹಾಂ ಸರ್. ಹೌದಲ್ವಾ? ನಮ್ಮ ಒಂದು ನಿಮ್ಮ ಕಾರ್ಯ ಚಟುವಟಿಕೆ, ನಿಮ್ಮ ಜವಾಬ್ದಾರಿಗಳೇನು ಅದರಲ್ಲಿ? ಜವಾಬ್ದಾರಿ ಅನ್ನೋಕೇನು ಸರ್, ಅದೇ ರೈತರಿಗೆ ಯಾವ ಅಂದ್ರೆ ಒಂದು ಬೀಜದಾತು ಒಂದು ಎಣ್ಣೆದಾತು ಅದ್ರ ಬಗ್ಗೆ ಏನು ಕೇಳ್ತಾರೆ ಏನಿಲ್ಲ ಅಂತೇಳಿ, ಇದು ಬಂದಿದ್ದಪ್ಪ ಈ ತರ ಮಾಡು ಅಂತೇಳಿ, ಅದೊಂದು ಸರ್. ಒಂದು ಇಲಾಖೆ ವತಿಯಿಂದ ಏನೇನು ಸಹಾಯಧನಗಳು ಬಂದವು ಅದನ್ನ ಅವ್ರಿಗೆ ತಲುಪಿಸೋ ಸರ್. ಈ ತರ ಒಂದು ಕಾರ್ಯರೂಪ ಮಾಡ್ತೇನೆ ಸರ್. ಈಗ ಈ ಕೃಷಿಯಲ್ಲಿ ನಿಮ್ಮ ಕನಸುಗಳೇನು ಮುಂದೆ, ನಿಮ್ಮ ಸುತ್ತಮುತ್ತಲು ನಿಮ್ಮ ನಿಮ್ಮಂತಹ ರೈತರನ್ನ ಸುಧಾರಣೆ ಮಾಡೋದಕ್ಕೆ ನೀವು ಹೇಗೆಲ್ಲ ತೊಡಸ್ಕೊಳ್ಳಿಕ್ಕೆ ಯೋಜನೆಗಳನ್ನು ಹಾಕೊಳ್ತಾ ಇದ್ರಿ? ಏನಿಲ್ಲ ಸರ್, ನನ್ನ ಒಂದು ಅನಿಸಿಕೆ ಪ್ರಕಾರ ಕೃಷಿನೂ ಮಾಡ್ಬೇಕು ಸರ್. ಕೃಷಿ ಬೆಳೆಗಳಾದಂತ ಮೆಕ್ಕೆಜೋಳ ಇವು ಅಗ್ರಿಕಲ್ಚರ್ ಇವನು ಮಾಡ್ಬೇಕು ಸರ್. ಅದ್ರ ಜೊತೆ ಹಾರ್ಟಿಕಲ್ಚರ್ನು ಇರ್ಬೇಕು ಸರ್. ಒಂದ್ ಇರ್ಬಾರ್ದು ಸರ್, ಈಗ ಮನುಷ್ಯನಿಗೆ ಡೈಲಿ ಬರ್ತಕ್ಕಂತ ಆದಾಯ ಇರ್ಬೇಕು ಸರ್. ಅದ್ರ ಜೊತೆ ಇವು ಪಶು ಕುರಿ ಸಾಕಾಣಿಕೆ ಸರ್, ಹೈನುಗಾರಿಕೆ, ಕೆಲವೊಂದು ಸಣ್ಣ ಪುಟ್ಟಗಳನ್ನ ಉದ್ಯೋಗ ಕೈಗೆಲಸಗಳನ್ನ ಮಾಡ್ಕಂತ ಸರ್, ನಮ್ಗೆ ಇಡೀ ವರ್ಷನು ಆದಾಯ ಬರ್ತಾ ಇರ್ಬೇಕು ಸರ್. ಅಂತ ಒಂದು ಕೃಷಿಯನ್ನು ತೊಡಗಿಸ್ಕೊಳ್ಬೇಕು ಸರ್. ನಾನು ಯುವಕರಿಗೆ ಹೇಳೋದು ಅದೇನೇ ಸರ್. ಇವಾಗ ಪ್ರೆಸೆಂಟ್ ನಿಮ್ಗೆ ಒಂದು 4 ಎಕರೆ ಜಮೀನು ಇತ್ತಪ್ಪ ಅಂದ್ರೆ 1/2 ಎಕರೆ ಫ್ಲೋರಿಕಲ್ಚರ್, 1/2 ಎಕರೆ ಬಾಳೆ, 1 ಎಕರೆ ಅಥವಾ ಇವು ಬೇರೆ ಬೇರೆ ಸರ್ ತರಕಾರಿಗಳನ್ನ ಈ ತರ ಮಾಡ್ಕೊಂಡು ಡೈಲಿ ಬರುವ ಒಂದು ಯೋಜನೆ ಹಾಕೊಡ್ರಿ ಅಂತ ನಾನು ಹೇಳ್ತೀನಿ ಸರ್. ಈಗ ನಿಮ್ಮ ಕುಟುಂಬ ಹೇಗೆ, ಯಾರ್ಯಾರು ಇದ್ದೀರಾ, ನಿಮ್ಮ ಕುಟುಂಬದ ನಿಮ್ಮ ಮುಂದಿನ ಮಕ್ಕಳ ಕನಸುಗಳನ್ನ ಅಂದ್ರೆ ಕೃಷಿಯಲ್ಲಿ ಅವರ ಆಸಕ್ತಿಗಳನ್ನು ಹೇಗೆ ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ? ಈ ಮುಂದಿನ ದಿನ ಮಾಡಗಳು ಹೆಂಗೈತೆ ಅಂದ್ರೆ ಕೃಷಿ ಮಾಡ್ಬೇಕಂತಂದ್ರೆ ಪ್ರತಿಯೊಬ್ಬರು ಸೈಂಟಿಸ್ಟ್ ಇರ್ಲೇಬೇಕು ಸರ್. ಮನೆಯಲ್ಲಿ ಸೈಂಟಿಸ್ಟ್ ಇದ್ದಾಗ ಮಾತ್ರ ಸರ್ ಈಗ ಮಾಡಕ್ಕೆ, ಯಾಕಂದ್ರೆ ಈಗ ಬರ್ತಕ್ಕಂತ ರೋಗ ರುಜಿನಿಗಳನ್ನ ನೋಡಿದ್ರೆ ದಂಗಾಗ್ತಾರೆ ಸರ್ ರೈತರೆಲ್ಲ ದಂಗಾಗ್ತಾರೆ ಸರ್. ಅದು ಎಲ್ಲಿ ನಿಲುಕ್ಲಾರ್ದಂತ ಒಂದು ಎಂತ ಒಂದು ಪರಿಣಾಮ ಬೀರುವಂತ ಔಷಧಿ ಹೊಡೆದ್ರು ಕೂಡ ಕೀಟಬಾಧೆಗಳು ಸಾಯ್ಲಾರದ ಪರಿಸ್ಥಿತಿ ಒಳಗೆ ಇದೆ ಸರ್. ಅಂದಾಗ ಒಂದು ಕುಟುಂಬದೊಳಗ ಒಬ್ಬ BSc ಅಗ್ರಿಕಲ್ಚರ್ ಮಾಡಿದಂತ ವ್ಯಕ್ತಿ ಇರಲೇಬೇಕು ಸರ್. ಹಂಗಾಗಿ ಆ ಒಂದು ಇತರ ದೃಷ್ಟಿಯಿಂದ ನನ್ನ ಮಗನಿಗೂ ಕೂಡ ಈ ಸಲ BSc ಅಗ್ರಿ ಮಾಡಿಸಿ ಅದನ್ನ ಮುಂದಿನ ಹೆಚ್ಚು ಹೆಚ್ಚು ಕೃಷಿಯಲ್ಲಿ ಒಂದು ಆಸಕ್ತಿ ವಹಿಸ್ಬೇಕನ್ನೋ ಒಂದು ದೃಷ್ಟಿಯಿಂದ ನನ್ನ ಮಗನ ಈ ಸಲ BSc ಅಗ್ರಿ ಮಾಡಿಸ್ತಾ ಇದ್ದೇನೆ ಸರ್. ಎಷ್ಟು ಜನ ಮಕ್ಕಳು ನಿಮ್ಗೆ ಒಟ್ಟು? 3 ಜನ ಸರ್. ಅದರಲ್ಲಿ ಹಿರಿಯವನು ಪ್ರೆಸೆಂಟ್ BSc ಅಗ್ರಿ ಸರ್. ಎಣ್ಣೆಯವಳು PC ಫಸ್ಟ್ ಇಯರ್ ಸರ್, ಸೈನ್ಸ್ ಮಾಡಿದ್ದಾಳೆ. 3ನೇದವನು SLC ಇದ್ದಾನೆ ಸರ್. ಎಲ್ಲ ರೆಸಿಡೆನ್ಸಿಯಲ್ ಓದ್ತಾ ಇದ್ದಾರೆ ಸರ್. ಬಟ್ ಇದು ಒಂದು ನನಗೆ ಬಹಳ ಕೃಷಿ ಮಾಡ್ತಾ ಅಷ್ಟೆಲ್ಲ ದೊಡ್ಡ ಸ್ಕೂಲ್ನಾಗ ಓದ್ತಾನ ನನಗೊಂದು MA ಸರ್. ಒಳ್ಳೇದು ದೌಲ್ ಸಾಬ್ ಫಕೀರ್ ಸಾಬ್ ಮುಲ್ಲಾ ಅವರೇ, ನಮ್ಮ ಅಂದ್ರೆ ನಿಮ್ಮ ಏನು ಪುಷ್ಪ ಕೃಷಿಯಿಂದ ಒಬ್ಬ ರೈತ ಆರ್ಥಿಕವಾಗಿ ಸದೃಢನಾಗ್ಲಿಕ್ಕೆ ಸಾಧ್ಯತೆ ಇದೆ, ಏನೆಲ್ಲ ಸುಧಾರಣೆಗಳನ್ನು ಕಂಡುಕೊಳ್ಳಕ್ಕೆ ಸಾಧ್ಯತೆ ಇದೆ ಅನ್ನೋದಕ್ಕೆ ನಿಮ್ಮ ಜೀವನವೇ ಒಂದು ದೊಡ್ಡ ಉದಾಹರಣೆ. ಶೋರ್ ಸರ್. ಹಾಗೆಯೇ ರೈತರು ಈ ತರದ ಒಂದು ತೋಟಗಾರಿಕೆ ಕೃಷಿಗಳಿಗೆ ಸ್ವಲ್ಪ ಭಾಗನಾದ್ರೂ ಅದನ್ನ ಸೀಮಿತಗೊಳಿಸ್ಕೊಂಡ್ರೆ, ತೋಟಗಾರಿಕೆ ಕೃಷಿಯನ್ನು ಮಾಡ್ತಾ ಇದ್ರೆ ಒಂದಿಷ್ಟು ಮನೆಗೆ ಬೇಕಾಗುವಂತ ಖರ್ಚು ವೆಚ್ಚಗಳನ್ನ ಜೀವನಕ್ಕೆ ಅಗತ್ಯವಾದ ಒಂದು ವೆಚ್ಚವನ್ನೆಲ್ಲ ನಿಭಾಯಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದಕ್ಕೆ ನಿಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ರಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತಮ್ಮ ಅನುಭವದ ಮಾತುಗಳನ್ನು ಹಂಚಿಕೊಂಡಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಲಾಭದಾಯಕ ಪುಷ್ಪ ಕೃಷಿ ಈ ಕುರಿತು ಶ್ರೀ ದೌಲ್ ಸಾಬ್ ಫಕೀರ್ ಸಾಬ್ ಮುಲ್ಲಾ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು ಸೋಮೇಶ್ ಉಪ್ಪಾರ್. ರೈತ ಬಾಂಧವರೇ, ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಹೊಸಪೇಟೆ FM ಕೇಂದ್ರದಿಂದ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮವನ್ನು. ಇದೊಂದು ಪ್ರಕಟಣೆ. ತಾಲೂಕು ಕಾನೂನು ಸೇವಾ ಸಮಿತಿ ಹೊಸಪೇಟೆ ವತಿಯಿಂದ ದಿನಾಂಕ 14/12/2024 ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ರಾಷ್ಟ್ರೀಯ ಲೋಕ್ ಅದಾಲತ್ ನ್ಯಾಯಾಲಯಗಳ ಆವರಣದಲ್ಲಿ ನಡೆಯಲಿದ್ದು, ನ್ಯಾಯಾಲಯಗಳ ಬಾಕಿ ಇರುವ ಪ್ರಕರಣಗಳು ಇರುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಾಜಿ ಸಂಧಾನದ ಮೂಲಕ ತಮ್ಮ ಪ್ರಕರಣಗಳನ್ನು ಶೀಘ್ರವಾಗಿ ಬಗೆಹರಿಸಿಕೊಳ್ಳಬಹುದು ಎಂದು ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ತಾಲೂಕು ಕಾನೂನು ಸೇವಾ ಸಮಿತಿ ಹೊಸಪೇಟೆ ಇವರ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಪ್ರಕಟಣೆಯನ್ನ ಕೇಳಿದಿರಿ. ರೈತ ಬಾಂಧವರೇ, ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಹೊಸಪೇಟೆ FM ಕೇಂದ್ರದಿಂದ ಕಾರ್ಯಕ್ರಮವನ್ನ ಕಿಸಾನ್ ವಾಣಿ ಗ್ರಾಮಾಂತರಂಗ.

ಬೇಲಿಯ ಹೊರಗಡೆ ಬಂದ ಹೂವ ರೈತನ ತೋಳಿಗೆ ಕೊಡೋ ಜೀವ ರೈತ ರೈತ ರೈತ ಅನ್ನ ಕೊಡುವ ತಾತ ಜೀತ ಜೀತ ಜೀತ ದೊರೆಗಳು ಬೆಳಸಿ ಭೂತ ಬೇಲಿಯ ಹೊರಗಡೆ ಬಂದ ಹೂವ ರೈತನ ತೋಳಿಗೆ ಕೊಡೋ ಜೀವ ಜಗದ ಸೃಷ್ಟಿಯಲ್ಲಿ ಎಲ್ಲೋ ಲೋಪ ಉಂಟು ಸುಖವ ಹಂಚುವಲ್ಲಿ ಏನೋ ದೋಷ ಉಂಟು ದಣಿಯೋನು ದಣಿಯೇ ಆಗಿಲ್ಲ ಆಳೋನು ಆಳುವಾಗಿಲ್ಲ ಪ್ರಜೆಗೆ ರಾಜಯೋಗ ಅವನೇ ದೊರೆಯು ಈಗ ಲೋಪ ದೋಷವನ್ನು ತಿದ್ದಲೇಬೇಕು ಬೇಗ ರೈತ ನೀನೇ ಸಿಂಹ ರೈತ ನೀನೇ ಸಿಂಹ ಎಂದ ಬರಹ ಬದಲಿಸಿ ಬ್ರಹ್ಮ ರೈತ ರೈತ ರೈತ ಅನ್ನ ಕೊಡುವ ತಾತ ಜೀತ ಜೀತ ಜೀತ ದೊರೆಗಳು ಬೆಳೆಸಿ ಭೂತ ಬೇಲಿಯ ಹೊರಗಡೆ ಬಂದ ಹೂವ ರೈತನ ತೋಳಿಗೆ ಜೀವ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಹೊಸಪೇಟೆ ಎಫ್ಎಂ ಕೇಂದ್ರದಿಂದ. ಇನ್ನು ಮುಂದೆ ಕೇಳಿ ದೊರೆ ಚಿತ್ರದ ಇನ್ನೊಂದು ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಇವುಗಳ ಸ್ವರದಲ್ಲಿ. ಗೀತೆ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ. ಬಿಡಿಸಿ ಬ್ಯಾಡ ಅಂಬುತ್ತಾಳೆ ಬೇಡ ಭಾವನ ಪ್ರೀತಿ ಕೇಳುಗರೆ, ಕೇಳಿದಿರಿ ದೊರೆ ಚಿತ್ರದ ಗೀತೆಯನ್ನ ಎಸ್ ವಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಯುಗಳ ಸ್ವರದಲ್ಲಿ. ಇನ್ನು ಮುಂದೆ ಕೇಳಿ ಒಂದು ಕೃಷಿ ಗೀತೆಯನ್ನ ಮಾಲಾಶ್ರೀ ಕಣವಿ ಅವರ ಸ್ವರದಲ್ಲಿ. ಜಗದ ಚರಾಚರಗಳಲ್ಲಿ ನೀನೇ ಇರುವೆ ಕಾರ್ಬನ್, ಜಗದ ಕ್ರಿಯೆಗಳಿಗೆ ಮೂಲ ನೀನೇ ನಂಬರ್ ಒನ್. ಜಗದ ಚರಾಚರಗಳಲ್ಲಿ ನೀನೇ ಇರುವೆ ಕಾರ್ಬನ್, ಜಗದ ಕ್ರಿಯೆಗಳಿಗೆ ಮೂಲ ನೀನೇ ನಂಬರ್ ಒನ್.